ಚಿತ್ರದುರ್ಗ, ಹೊಳಲ್ಕೆರೆ, ಹಿರಿಯೂರು, ಹೊಸದುರ್ಗ ಈ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಆಯಿತು. ಅಂದರೆ ಅಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಬೆಳೆದಂಥ ರೈತರನ್ನು ನೋಡಿಬಿಟ್ಟು ಈಗ ಬಳ್ಳಾರಿ, ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಮತ್ತು ಗುಲ್ಬರ್ಗ, ಬೀದರ್, ನಮ್ಮ ರಾಜ್ಯದ ತುತ್ತ ತುದಿಯ ಬೀದರ್, ಹಾಗೆಯೇ ಕಡೆಯ ಜಿಲ್ಲೆಯಾದಂಥ ಚಾಮರಾಜನಗರ, ಗುಂಡ್ಲುಪೇಟೆ, ಈ ಕಡೆ ಎಲ್ಲ ಈ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಸಹ ಅಡಿಕೆ ಬೆಳೆ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಅಲ್ಲದೆ ಮತ್ತೊಂದು ಪ್ರಮುಖ ಕಾರಣ ಏನಪ್ಪ ಅಂದರೆ, ಸ್ಥಳೀಯಕ್ಕೆ ಸೀಮಿತವಾದಂತಹ ತಳಿಗಳು ಆ ಸ್ಥಳೀಯ ಪ್ರದೇಶಗಳನ್ನು ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಈ ಅಸಂಪ್ರದಾಯಕ ಪ್ರದೇಶಗಳನ್ನು ಹೆಚ್ಚಾಗಿ ಕಾಣ್ತಿರೋದ್ರಿಂದ, ಈಗ ಉದಾಹರಣೆಗೆ ತಗೊಂಡಿದ್ರೆ ತೀರ್ಥಹಳ್ಳಿ, ಹೊಸನಗರ, ಸಾಗರ ಪ್ರದೇಶ, ಈ ಕ್ಯಾಸನೂರು, ಮಾಸೂರು ಈ ತರ ಪ್ರದೇಶಗಳಿಗೆ ಸೀಮಿತವಾದಂತಹ ತಳಿಗಳನ್ನ ತಂದ್ಬಿಟ್ಟು ನಾವು ಯಾವಾಗ ಈ ಕಡೆ ಹಿರಿಯೂರು ಆಗಿರ್ಬೋದು, ಹೊಸದುರ್ಗ ಆಗಿರ್ಬೋದು, ಈ ತರ ನಾನ್ ಟ್ರೆಡಿಷನಲ್ ಬೆಲ್ಟ್ ಅಂತ ಏನ್ ಹೇಳ್ತೀವಿ ಈ ಕಡೆ ಹಾಕಿದಾಗ, ಈ ಹವಾಮಾನ ವೈಪರೀತ್ಯದಿಂದ ಈಗ ನಮ್ಗೆ 2023 ಅಷ್ಟು ಮಳೆ ಕಾಣಿಸ್ಲಿಲ್ಲ. 2024 ಹೆಚ್ಚು ಮಳೆ ಆದ್ರಿಂದ ನಮಗೆ ಕೊಳೆ ರೋಗ ಈ ಅಸಂಪ್ರದಾಯಕ ಪ್ರದೇಶಗಳಲ್ಲಿ ಕೂಡ ಕಾಣಿಸುತ್ತೆ. ನಾವು ಮಲೆನಾಡಲ್ಲೇ ಕೂಡ 2023 ಕೊಳೆ ರೋಗ ಕಾಣಲಿಲ್ಲ, ಇತ್ತು, ಆದರೆ ಅದರ ತೀವ್ರತೆ ಕಡಿಮೆ ಇತ್ತು, 15% ಕಡಿಮೆ ಇತ್ತು. ಆದರೆ 24 50-90% 100% ಲಾಸ್ ಆಗಿರೋದು ಕೂಡ ನಾವು ಕಾಣ್ತೀವಿ. ಅದೇ ಥರ ನಮಗೆ ಯಾವಾಗ ಸ್ಥಳೀಯಕ್ಕೆ ಸೂಕ್ತವಲ್ಲದ ತಳಿಗಳನ್ನು ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೆಯೋದ್ರಿಂದ ಏನಾಗುತ್ತೆ, ಈ ಥರ ರೋಗಗಳು ಹೆಚ್ಚಾಗಿ, ಮತ್ತು ಒಬ್ಬರು ಒಂದು ಟಾಕಿಗೆ ರೋಗ ಬಂದಾಗ ಅವರು ಅಸಮರ್ಪಕ ನಿರ್ವಹಣಾ ಕ್ರಮಗಳನ್ನು ಬಳಸೋದ್ರಿಂದ ಪಕ್ಕದ ಚೆನ್ನಾಗಿ ನಿರ್ವಹಣೆ ಮಾಡಿರುವಂತಹ ತೋಟಕ್ಕೂ ಕೂಡ ಇದು ಲಗ್ಗೆಯಿಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಹೆಚ್ಚು ಸ್ಥಳೀಯಕ್ಕೆ ಸೀಮಿತವಾಗಿರುವಂತಹ ತಳಿಗಳನ್ನು ಬೆಳೆಯೋದು ತುಂಬಾ ಉಪಯುಕ್ತ. ತಾವು ಹೇಳಿದ್ರಿ ಅವರಲ್ಲೇ ಒಂದು 5-6 ರೋಗಗಳು ಈಗ ಪ್ರಮುಖ ರೋಗಗಳು ಅಂತ ಹೇಳಿದ್ರೆ, ನಿರ್ವಹಣೆ ಬಂದಾಗ ಯಾವ ರೀತಿ ನಿರ್ವಹಿಸಬಹುದು ಅಂತ ಹೇಳ್ತೀರಿ? ಪ್ರಾಥಮಿಕವಾಗಿ ನಾವು ಸಣ್ಣ ವಯಸ್ಸಿನ ಮರಗಳಿಂದ ಹೋಗೋದಾದ್ರೆ ನಮಗೆ ಮೊದಲು ಕಾಣಿಸುವುದು ದುಂಡಾಣಿ ಎಲೆಪಟ್ಟಿ ರೋಗ ಅಂತ ಹೇಳ್ಬಿಟ್ಟು, ಈ ರೋಗದ ಲಕ್ಷಣಗಳು ಹೇಗಿರುತ್ತಪ್ಪ ಅಂದ್ರೆ, ಇದು ಪ್ರಮುಖವಾಗಿ ಬ್ಯಾಕ್ಟೀರಿಯಾ ಅಂತ ಏನ್ ಹೇಳ್ತೀವಿ, ದುಂಡಾಣುವಿನಂತ ಬರುವಂತಹ ರೋಗ. ಇದರ ಲಕ್ಷಣಗಳು ಈ ಎಲೆ ಕೆಳಭಾಗದಲ್ಲಿ ನೀರಿನಿಂದ ಒದ್ದಂತಹ ಅಂಟುವಿನ ಮಚ್ಚೆಗಳು ಕಾಣಿಸುತ್ತೆ ನಮಗೆ ಎಲೆ ಕೆಳಭಾಗದಲ್ಲಿ. ಅದೇ ಮೇಲ್ಗಡೆ ಭಾಗದಲ್ಲಿ ನಮಗೆ ಹಳದಿ ಭಾಗದಿಂದ ಕೂಡಿರುವಂತಹ ಗೆರೆಗಳು ಕಾಣಿಸುತ್ತೆ. ಇದು ಏನಾಗುತ್ತಪ್ಪ ಅಂದ್ರೆ, ಇದು ರೋಗ ಜಾಸ್ತಿ ಆಗ್ತಾ ಅಂದ್ರೆ ಈ ರೋಗಕ್ಕೆ ಸೂಕ್ತವಾದಂತಹ ವಾತಾವರಣ ಯಾವಾಗ ಲಭ್ಯವಿರುತ್ತೆ ಅಂತ ಸಮಯದಲ್ಲಿ ಇದು ಎಲೆಯ ನಾವು ಹೆಡೆ ಅಥವಾ ಹ್ಯಾಡ ಅಂತ ಏನ್ ಹೇಳ್ತೀವಿ ಅದರ ದಿಂಡಿರುತ್ತೆ, ಮಧ್ಯ ದಿಂಡಿಗೂ ಕೂಡ ಆವರಿಸಿಕೊಂಡು ಅಲ್ಲಿ ಕೂಡ ಇದು ಮಚ್ಚೆಗಳನ್ನ ಸೃಷ್ಟಿ ಮಾಡುತ್ತೆ. ನಂತರದಲ್ಲಿ ಈ ಮಚ್ಚೆಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಆ ಭಾಗ ಪೂರ್ತಿ ಕೊಳೆತ ಹಾಗಾಗುತ್ತೆ, ಇಲ್ಲ ಅಥವಾ ಲಡ್ಡಾಗಿ ಆ ಎಲೆ ಅಲ್ಲಿ ಮುರ್ಕೊಂಡ್ಬಿಡುತ್ತೆ. ಈ ನಮಗೆ ಯಾವಾಗ ದಿಂಡಿ ಅಂತ ಏನ್ ಹೇಳ್ತೀವಿ, ಎಲೆಯ ದಿಂಡಿಯ ಮೇಲೆ ಕಪ್ಪು ಬಣ್ಣದಿಂದ ಕಪ್ಪು ಮಿಶ್ರಿತ ಕಂದು ಬಣ್ಣದ ಚಿಹ್ನೆಗಳು ಮೂಡಿದಾಗ ಈ ರೋಗವನ್ನು ನಾವು ಸುಲಭವಾಗಿ ಗುರುತಿಸಬಹುದು, ಇದು ದುಂಡಾಣಿ ಎಲೆಪಟ್ಟಿ ರೋಗ ಅಂತ ಹೇಳ್ಬಿಟ್ಟು. ಹಾಗೆ ಎಲೆಗಳ ಮೇಲೂ ಕೂಡ ಕಪ್ಪು ಬಣ್ಣದ ಉದ್ದನೆಯ ಲೈನ್ಗಳು ಅಂದರೆ ಗೆರೆಗಳು ಕಾಣಿಸುತ್ತೆ. ಈ ರೋಗವು ಹೆಚ್ಚಾಗಿ ಮಳೆಗಾಲ ಪ್ರಾರಂಭಿಕದಲ್ಲಿ ಅಂದರೆ ಈಗ ಅದರಲ್ಲೂ ಈ ಅಂತರ ಬೆಳೆಯಾಗಿ ಜೋಳಗಳನ್ನು ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಬೆಳೆದಿರತಕ್ಕಂತಹ ತಾಕುಗಳಲ್ಲಿ ಗಾಳಿಯ ಚಲನವಲನ ಕಡಿಮೆ ಇರೋದ್ರಿಂದ ಈ ರೋಗವು ಸ್ವಲ್ಪ ಹೆಚ್ಚಾಗಿ ಅಭಿವೃದ್ಧಿ ಹೊಂದುತ್ತೆ. ಬೇಸಿಗೆ ಹಂಗಾಮಿನಲ್ಲಿ ಜೋಳವನ್ನು ಬಿತ್ತನೆ ಮಾಡಿರುವಂತಹ ರೈತರು ಕಟಾವು ಮಾಡಿದ ತಕ್ಷಣವೇ ಈ ರೋಗವನ್ನು ಸ್ವಲ್ಪ ಗುರುತಿಸಬಹುದು. ಕಟಾವಿನ ನಂತರದಲ್ಲಿ ಮಳೆಗಾಲ ಸಿಗೋದ್ರಿಂದ ಇದು ದುಂಡಾಣುವಿನ ಅಭಿವೃದ್ಧಿಗೆ ತುಂಬಾ ಪೂರಕವಾದ ವಾತಾವರಣ. ಆದ್ದರಿಂದ ಇದು ಇನ್ನೂ ತೀವ್ರಗೊಂಡಾಗ ಸುಳಿಯನ್ನು ಎತ್ತಿದಾಗ ನಾವು ಸುಳಿಯಲ್ಲಿ ಕೆಟ್ಟ ಸ್ಮೆಲ್ ಬರುತ್ತೆ. ಇದನ್ನ ರೈತರು ಗುರುತಿಸಿದ ತಕ್ಷಣ ಇಂತಹ ಗಿಡಗಳನ್ನ ಆ ಸುಳಿ ಮೇಲ್ಗಡೆ ಭಾಗದಲ್ಲಿ ಅಡ್ಡಲಾಗಿ ಕಟ್ ಮಾಡಿ ಇದಕ್ಕೆ ನಾವು ತಾಮ್ರದ ಆಕ್ಸಿಕ್ಲೋರೈಡ್, ಏನು ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಬ್ಲೇಟಾಕ್ಸ್ ಆಗಿರ್ಬೋದು, ಬ್ಲೂ ಕಾಪರ್ ಆಗಿರ್ಬೋದು, ಈ ತರ ವಿವಿಧ ಹೆಸರಿನಲ್ಲಿ ಸಿಗುವಂತಹ ಸಾವಯವ ಶಿಲೀಂಧ್ರನಾಶಕ ಆದಂತಹ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನು ಲೇಪನ ಮಾಡೋದ್ರಿಂದ ಕೂಡ ಈ ರೋಗವನ್ನು ಸುಳಿ ಕೊಳೆತಂತಹ ಗಿಡಗಳಿಗೆ ಲೇಪನ ಮಾಡೋದ್ರಿಂದ ಈ ರೋಗ ಕಡಿಮೆ ಆಗುತ್ತೆ. ಅಲ್ಲದೆ ಈ ರೋಗದ ಪ್ರಾಥಮಿಕವಾಗಿ ನಾವು ಗುರುತಿಸಿದಾಗ ನಾವು ಇದೇ ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಂ 1 ಲೀಟರ್ ನೀರಿಗೆ ಜೊತೆಗೆ ಇನ್ನೊಂದು ಶಿಲೀಂಧ್ರನಾಶಕ ಆದಂತಹ ಕಸುಗಾಮೈಸಿನ್ ಅಂತ ಹೇಳಿ ಶಿಲೀಂಧ್ರನಾಶಕ 3% SL ಅಂತ ಹೇಳ್ಬಿಟ್ಟು ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಇದನ್ನು 3 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ 2 ಶಿಲೀಂಧ್ರನಾಶಕವನ್ನು ಮಿಶ್ರಣ ಮಾಡಿಬಿಟ್ಟು 20 ದಿನಗಳ ಅಂತರದಲ್ಲಿ ನಾವು 2 ಸತಿ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ಸಮರ್ಪಕವಾಗಿ ಹತೋಟಿ ಮಾಡಬಹುದು. ಜೊತೆ ಹಿಂಗಾರು ಒಣಗುವ ರೋಗ ಅದನ್ನ ಯಾವ ರೀತಿ ಮಾಡಬಹುದು? ಹಿಂಗಾರು ಒಣಗುವ ರೋಗ ನಮಗೆ ಸಾಧಾರಣವಾಗಿ ಈ ಹಿಂಗಾರಗಳು ಪ್ರಾಥಮಿಕ ಮೊದಲ ಅಥವಾ 2ನೇ ಹಂತದಲ್ಲಿ ಬರುವಂತಹ ಹಿಂಗಾರಗಳಲ್ಲಿ ಈ ರೋಗದ ತೀವ್ರತೆ ಹೆಚ್ಚಾಗಿರುತ್ತದೆ. ಅಲ್ಲದೆ ಈ ರೋಗವು ಮೂಲತಃ ಈ ದುಂಡಾಣು ಎಲೆಪಟ್ಟಿ ರೋಗ ನಮಗೆ ಬ್ಯಾಕ್ಟೀರಿಯಾದಿಂದ ಏನ್ ಬರುತ್ತೆ ಇದು ಅಲ್ಲ, ಇದು ಫಂಗಸ್ ಅಂತ ಏನು ಹೇಳ್ತೀವಿ, ವಿವಿಧ ಪ್ರಭೇದದ ರೋಗಾಣುವಿನಿಂದ ಬರುವಂಥ ರೋಗ. ಇದು ಫಂಗಸ್ಸಿಂದ ಹರಡುವ ರೋಗ ಆಗಿದ್ದರಿಂದ ಇದು ಗಾಳಿಯ ಮುಖಾಂತರ ಬೇಗ ಪ್ರಸಾರಗೊಳ್ಳುತ್ತದೆ. ಅಲ್ಲದೆ ಈ ಕಳೆದ ವರ್ಷದಲ್ಲಿ ಬಂದು ಒಣಗಿ ಸತ್ತು ಅಲ್ಲೇ ಮರಗಳಲ್ಲೇ ಇರುವಂತಹ ಹಿಂಗಾರುಗಳಲ್ಲಿ ರೋಗಾಣುವು ಹೆಚ್ಚು ಬದುಕಿರುತ್ತೆ, ಸತ್ತ ಅವಸ್ಥೆಯಲ್ಲಿ ಬದುಕಿರುತ್ತೆ. ಈ ಯಾವಾಗ ಹೊಸ ಹಿಂಗಾರುಗಳು ಬರುತ್ತೆ ಅದಕ್ಕೆ ಈ ರೋಗಾಣು ಹರಡಿ ಅದರಲ್ಲಿ ಕೂಡ ರೋಗವನ್ನು ಈ ಫಂಗಸ್ ಕೊಲೆಟ್ರೋಕಮ್ ಎಂಬುವಂತಹ ಶಿಲೀಂಧ್ರ ಇದರಲ್ಲಿ ರೋಗ ತರುತ್ತದೆ. ಈ ರೋಗಕ್ಕೆ ಪೂರಕವಾದ ವಾತಾವರಣ ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಈ ಅವಧಿಯಲ್ಲಿ ಸಿಗುತ್ತೆ. ಅದರಲ್ಲೂ ಈ ಉಷ್ಣಭರಿತ ಇಬ್ಬನಿ ಇರುವಂತಹ ವಾತಾವರಣ ಈ ರೋಗದ ಉಲ್ಬಣಕ್ಕೆ ತುಂಬ ಅವಕಾಶಕಾರಿಯಾಗಿರುತ್ತದೆ. ಅಲ್ಲದೆ ಈ ರೋಗವನ್ನು ಗುರುತಿಸುವ ಪ್ರಾಥಮಿಕ ಲಕ್ಷಣಗಳೆಂದರೆ ಮಿಳ್ಳೆ ಅಂತ ಹೇಳ್ತೀವಿ ಅಥವಾ ಅಡಿಕೆಯ ಕಾಯಿ ಏನಿರುತ್ತದೆ, ಇನ್ನು ಪರಾಗಗೊಳ್ಳದೇ ಇರುವಂಥ ಕಾಯಿಗಳ ಅಂಚಿನ ತುದಿಯಿಂದ ಹಿಂಗಾರದ ಹೆಸರುಗಳು ಒಣಗ್ತಾ ಹೋಗುತ್ತದೆ. ಅಲ್ಲದೆ ತದನಂತರದಲ್ಲಿ ಒಂದು ಹೆಸಳಿನಿಂದ ಪೂರ್ತಿ ಹಿಂಗಾರವನ್ನೇ ಆವರಿಸಿಕೊಂಡು ಕಂಪ್ಲೀಟ್ ಗಿಡದಲ್ಲಿರುವಂತಹ ಅಡಿಕೆ ಕಾಯಿಗಳು ಪೂರ್ತಿ ಉದುರಲು ಆರಂಭಿಸಿ ನಂತರದಲ್ಲಿ ಈ ಹಿಂಗಾರ ಒಣಗುತ್ತದೆ. ಅಲ್ಲದೆ ಒಂದು ಹಿಂಗಾರದಿಂದ ಪ್ರಾರಂಭಗೊಂಡ ಈ ರೋಗವು ಎಳೆಯ ವಯಸ್ಸಿನ ಮರಗಳಲ್ಲಿ 4-5 ಹಿಂಗಾರಗಳು, ಅಲ್ಲದೆ ವಯಸ್ಸಾದ ಮರಗಳಲ್ಲಿ 3-4 ಹಿಂಗಾರಗಳನ್ನು, ಸಂಪೂರ್ಣ ಮರದಲ್ಲಿ ಬರುವಂತಹ ಎಲ್ಲ ಹಿಂಗಾರಗಳನ್ನು ಜೊತೆಗೆ ಹಿಂಗಾರದ ಹೊರತುಪಡಿಸಿ ಗೊನೆಗಳನ್ನು ಕೂಡ ಹಾನಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಈ ರೋಗದ ಹತೋಟಿಕೆ ನಾವು ಸಾಧಾರಣವಾಗಿ ಕಳೆದ ವರ್ಷ ಕೊಯ್ಲಿನ ನಂತರ ಈ ಒಣಗಿರುವಂತಹ ಹಿಂಗಾರಗಳನ್ನು ಮರದಿಂದ ತೆಗೆದು ಸುಟ್ಟು ಹಾಕುವುದು ಅಥವಾ ನಮ್ಮ ತೋಟದಿಂದ ಬೇರೆ ಕಡೆ ವಿಭಜನೆಗೊಳಿಸಿ ಅಲ್ಲಿ ನಾವು ಅದನ್ನು ಹೊರಗಡೆ ಹಾಕೋದ್ರಿಂದ ಈ ರೋಗವನ್ನು ನಾವು ಪ್ರಾಥಮಿಕವಾಗಿಯೇ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಈ ರೋಗದ ತೀವ್ರತೆ ಕಳೆದ ವರ್ಷ ಹೆಚ್ಚಾಗಿ ಕಂಡು ಬಂದಲ್ಲಿ ಈ ನಾರ್ಮಲ್ ಆಗಿ ನಾವೇನು ಶಿಲೀಂಧ್ರನಾಶಕಗಳಾದ M45 ಅಂತ ಏನು ಹೇಳ್ತೀವಿ, ಡೈಥನ್ M45 ಆಗಿರ್ಬೋದು, ಮ್ಯಾಕೋಜೆಬ್ ಇದು 2 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಸಾಫ್ ಶಿಲೀಂಧ್ರನಾಶಕ 2 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂದರೆ ಅಂತರವಾಪಿ ಶಿಲೀಂಧ್ರನಾಶಕಗಳಾದ ಹೆಕ್ಸಾಕೊನೋಝೋಲ್ ಆಗಿರ್ಬೋದು, ಪ್ರಾಪಿಕೊನೋಝೋಲ್ ಆಗಿರ್ಬೋದು, ಟೆಬಿಕೊನೋಝೋಲ್ ಆಗಿರ್ಬೋದು, ಅಥವಾ ಇನ್ನು ಕಾಂಬಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅಂದರೆ 2 ವಿವಿಧ ಶಿಲೀಂಧ್ರನಾಶಕಗಳ ಮಿಶ್ರಣಗಳು ಬರುತ್ತೆ, ಅದನ್ನು ಆದರೂ ಸರಿ ಇವುಗಳನ್ನು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದನೂ ಸಹ ಈ ರೋಗವನ್ನು ಹತೋಟಿ ಮಾಡಬಹುದು. ಈ ಏನು ಅಂತರ್ವಾಪಿ ಶಿಲೀಂಧ್ರನಾಶಕಗಳೇನು ಹೇಳಿದ್ವಿ ಇವನ್ನೆಲ್ಲ 1 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಬಿಟ್ಟು ಜನವರಿ ಅಥವಾ ಫೆಬ್ರವರಿ ಹಂತದಲ್ಲಿ ಅಂದರೆ ಚಳಿಗಾಲದ ಸಮಯದಲ್ಲಿಯೇ ನಾವು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ರೋಗವನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಅಲ್ಲದೆ ರೈತರು ಸ್ವಲ್ಪ ಇದರ ಬಗ್ಗೆ ತಿಳುವಳಿಕೆ ಇಲ್ಲದವರು ಮಾರ್ಚ್ ಅಥವಾ ಏಪ್ರಿಲ್ ಸಮಯದಲ್ಲೂ ಕೂಡ ಸಿಂಪಡಣೆ ಮಾಡ್ತಾರೆ. ಇಂಥ ಸಮಯದಲ್ಲಿ ಸಿಂಪಡಣೆ ಮಾಡೋದ್ರಿಂದ ರೋಗ ಆಲ್ರೆಡಿ ಗಿಡದಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಒಂದು, ಅದು ಮತ್ತೆ ಅಡಿಕೆ ಬೆಳೆಗೆ ಸಿಂಪಡಣೆ ಮಾಡಲು ಇದು ಅಷ್ಟು ಸಮರ್ಪಕವಾದ ಸಮಯವಲ್ಲ. ಯಾಕೆಂದರೆ ಮಾರ್ಚಲ್ಲಿ ಮಳೆ ಯಾವುದೇ ಥರ ಇರಲ್ಲ, ಅಥವಾ ಈಗ ನಾವು ಏನೋ ಸಿಂಪಡಣೆ ಮಾಡ್ತೀವಿ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಿಲ್ಲದೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರು ಕೂಡ ಸ್ವಲ್ಪ ಎಲ್ಲೋ ಗಿಡಕ್ಕೆ ಹೊಡೆತ ಕೊಡುತ್ತೆ, ಅದರಲ್ಲಿ ಬಿಸಿಲಿನ ವಾತಾವರಣ ಇರುತ್ತೆ, ನಮಗೆ ಅದು ಇಬ್ಬನಿ ವಾತಾವರಣ ಆಗಲಿ ಸ್ವಲ್ಪ ತಣ್ಣಗೆ ಅನಿಸಲ್ಲ ಗಿಡಕ್ಕೆ, ಈ ಥರ ಸ್ವಲ್ಪ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ, ಅಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಈ ಥರ ಕ್ರಿಯೇಟ್ ಮಾಡೋದ್ರಿಂದ ಆದಷ್ಟು ಮಾರ್ಚ್ ಏಪ್ರಿಲ್ ಅವಧಿಯಲ್ಲಿ ಬೇಡ, ಜನವರಿ ಫೆಬ್ರವರಿ ಅಥವಾ ಡಿಸೆಂಬರ್ ಅಂತ್ಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ರೋಗಗಳನ್ನು ಹೆಚ್ಚು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು. ಅಡಿಕೆಯಲ್ಲಿ ಪ್ರಮುಖವಾಗಿ ಎಲೆಚುಕ್ಕೆ ರೋಗ ಜಾಸ್ತಿ ಅಂತ ಕಾಣುತ್ತೆ ಸರ್, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಎಲೆಚುಕ್ಕೆ ರೋಗ ಇದು ಒಂದು ಫಂಗಸ್ ಅಥವಾ ಏನು ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ ಅಲ್ಲ, ಇದು 2-3 ಪ್ರಭೇದದ ವಿವಿಧ ಪ್ರಭೇದದ ಶಿಲೀಂಧ್ರಗಳಿಂದ ಬರುವಂತಹ ರೋಗ. ಈ ಎಲೆಚುಕ್ಕೆ ರೋಗವು ಕೇವಲ ಮಲೆನಾಡಿಗಷ್ಟೇ ಸೀಮಿತವಾದಂಥ ರೋಗ ಅಲ್ಲ, ಇದು ನಮ್ಮ ಬಯಲಸೀಮೆ ಪ್ರದೇಶ ಮೈದಾನ ಪ್ರದೇಶದಲ್ಲೂ ಕೂಡ ಇದೆ. ಆದರೆ ಇಲ್ಲಿ ಬರತಕ್ಕಂತಹ ರೋಗಾಣು ಅಂದರೆ ಶಿಲೀಂಧ್ರ ವಿವಿಧ ಪ್ರಭೇದದ ಅಷ್ಟು ಹಾನಿಯನ್ನು ಉಂಟು ಮಾಡುವಂತಹ ಶಿಲೀಂಧ್ರವಲ್ಲ, ಫಿಲೋಸ್ಟಿಕ್ಟ ಅಂತ ಏನು ಹೇಳ್ತೀವಿ ಆ ಶಿಲೀಂಧ್ರದಿಂದ ಬರುವಂತಹ ರೋಗ. ನಾವು ಬಯಲಸೀಮೆಯಲ್ಲಿ ಇತ್ತು ಎಲ್ಲಿ ನೋಡಿದ್ವಿ ಅಂದರೆ ಎಲೆಯ ಮೇಲ್ಗಡೆ ದೊಡ್ಡ ವೃತ್ತಾಕಾರ ಅಂದರೆ ನಾವು 1 ರೂಪಾಯಿ ಕಾಯಿನ ಏನು ಹೇಳ್ತೀವಿ ಇಷ್ಟು ಇಂಥ ಸೈಜಿನಲ್ಲಿ ಕೆಳಭಾಗದ ಎಲೆಗಳಲ್ಲಿ ಈ ವೃತ್ತಾಕಾರದ ಮಚ್ಚೆಗಳು ಮೂಡಿ ಅದರ ಸುತ್ತಲೂ ಹಳದಿ ಬಣ್ಣದ ಹ್ಯಾಲೋ ಅಂತ ಏನು ಹೇಳ್ತೀವಿ ಖಾಲಿ ಇರುವಂತಹ ನಮಗೆ ಚಿಹ್ನೆಗಳು ಕಾಣಿಸುತ್ತೆ. ಇದು ಒಂದು ಎಲೆಗಳ ಮೇಲೆ ಅಲ್ಲಲ್ಲಲ್ಲಲ್ಲಲ್ಲಿ ಮೂಡಿ ಈ ರೋಗ ಜಾಸ್ತಿ ಆದ ತಕ್ಷಣ ಆ ಎಲ್ಲ ಚುಕ್ಕೆಗಳು ಮೂಡ್ಕೊಂಡ್ಬಿಟ್ಟು ಎಲೆ ನಮಗೆ ಸುಟ್ಟಂತೆ ಕಾಣಿಸುತ್ತೆ. ಇದು ನಮ್ಮ ಬಯಲಸೀಮೆ ಪ್ರದೇಶದಲ್ಲಿ ಬರುವಂತಹ ಎಲೆ ಚುಕ್ಕೆ ರೋಗ. ಅದಲ್ಲದೆ ನಮ್ಮ ಮಲೆನಾಡಿನಲ್ಲಿ ತಗೊಂಡ್ವಿ ಅಂದರೆ ನಮಗೆ ಕೊಲ್ಟೋಟ್ರೈಕಮ್ ಎಂಬ ಶಿಲೀಂಧ್ರದಿಂದನೂ ರೋಗ ಬರುತ್ತೆ, ಫಿಲೋಸ್ಟಿಕ್ಟ ಅಂತ ಬರುತ್ತೆ, ಪೆಸ್ಟಲೋಷಿಯ ಅಂತ ಹೇಳ್ಬಿಟ್ಟು ಬರುತ್ತೆ. ಈ 3 ಪ್ರಭೇದದ ಶಿಲೀಂಧ್ರಗಳು ನಮಗೆ ಮಲೆನಾಡಿನಲ್ಲಿ ಕಳೆದ 5 ವರ್ಷಗಳಿಂದ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತೇವೆ ಎಲೆಚುಕ್ಕೆ ರೋಗದ ರೂಪದಲ್ಲಿ. ಈ ರೋಗವು ಪ್ರಮುಖವಾಗಿ ಗಾಳಿ ಮುಖಾಂತರ ಹರಡುವಂತಹ ರೋಗ, ಆದ್ದರಿಂದ ಹೆಚ್ಚಾಗಿ ಈ ರೋಗದ ಹತೋಟಿಗಾಗಿ ಸಾಮೂಹಿಕ ಹಂತದಲ್ಲಿ ನಾವು ಏನೇ ಕಾರ್ಯಗಳನ್ನು ಮಾಡಿದಲ್ಲಿ ಈ ರೋಗವನ್ನು ಹೆಚ್ಚಾಗಿ ಯಶಸ್ವಿಯಾಗಿ ರೋಗವನ್ನು ನಿರ್ವಹಿಸಬಹುದು. ಪ್ರಮುಖವಾಗಿ ಮಲೆನಾಡಿಗೆ ಏನಕ್ಕೆ ಇಷ್ಟು ಹೆಚ್ಚಾಗಿ ಹರಡ್ತು ಈ ರೋಗ ಅಂತ ನೋಡಿದ್ವಿ ಅಂದರೆ ಅಲ್ಲಿನ ಮಣ್ಣುಗಳಲ್ಲಿ ಹೆಚ್ಚಿನ ಹುಳಿ ಅಂಶ ಇರೋದ್ರಿಂದ, ರಸಸಾರ 7 ಕಮ್ಮಿ ಇರೋದ್ರಿಂದ ಹೆಚ್ಚಾಗಿ ಸುಣ್ಣವನ್ನು ಹಾಕೋದು ತುಂಬ ಅವಶ್ಯಕ. ಯಾಕೆಂದ್ರೆ ನಾವು ಮಣ್ಣಿನ ಆರೋಗ್ಯ ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರಬೇಕು. ಮಣ್ಣಿನ ಆರೋಗ್ಯ ಇದರಲ್ಲಿ ತುಂಬಾ ಮೂಲಭೂತ ಕಾರ್ಯವನ್ನು ನಿರ್ವಹಿಸ್ತದೆ. ಯಾಕೆ ಅಂದ್ರೆ ನಾವೇನೇ ಗೊಬ್ಬರಗಳನ್ನು ನೀಡಬಹುದು ಅಥವಾ ನಾವೇನೇ ಸಾವಯವ ಗೊಬ್ಬರಗಳನ್ನು ನೀಡಬಹುದು, ಇದೆಲ್ಲದು ಗಿಡಕ್ಕೆ ಸಿಗುವಂತಹ ರೂಪದಲ್ಲಿರುವಂತದ್ದು ಮಣ್ಣಿನ ರಸಸಾರ. ಮಣ್ಣಿನ ರಸಸಾರನ ಆಧಾರದ ಮೇಲೆ ಜೀವಾಣುಗಳು ಈ ಗೊಬ್ಬರಗಳನ್ನು ಗಿಡಕ್ಕೆ ಲಭ್ಯವಿರುವಂತಹ ರೂಪಕ್ಕೆ ಕೊಡುತ್ತವೆ. ಅಲ್ಲದೆ ಸುಣ್ಣವನ್ನು ಹಾಕೊಳ್ಳೋದ್ರಿಂದ ರಸಸಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಲ್ಲದೆ ಈಗ ಶಿಲೀಂಧ್ರನಾಶಕಗಳ ಸಿಂಪರಣೆಯನ್ನು ಕೈಗೊಂಡಾಗ ಈ ರೋಗವನ್ನು ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಒಣಗಿ ಎಲೆಚುಕ್ಕೆ ರೋಗ ಬಾಧಿತ ಬಿದ್ದಂತಹ ಎಳೆಗಳನ್ನು ಆದಷ್ಟು ತೋಟದಿಂದ ಹೊರಗಡೆ ಹಾಕಿಬಿಟ್ಟು ಸುಟ್ಟಾಕೋದ್ರಿಂದ ಈ ರೋಗವನ್ನು ಸತ್ವಸ್ಥೆಯಲ್ಲಿ ಬದುಕಿರುವಂತಹ ರೋಗಾಣುವನ್ನು ನಾವು ತಡೆಗಟ್ಟಬಹುದು. ಒಳ್ಳೆಯದು ಸರ್, ತಾವು ಇದುವರೆಗೂ ಅಡಿಕೆಯಲ್ಲಿ ಕಂಡುಬರತಕ್ಕಂತಹ ಪ್ರಮುಖ ರೋಗಗಳು ಹಾಗೂ ಅದರ ನಿರ್ವಹಣೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಕಿರಣ್ ಕುಮಾರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಈಗ ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಂದ ಹಾಗೂ ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ರೈತರಿಗೆ ಸಂದೇಶ. ಆತ್ಮೀಯ ರೈತ ಬಾಂಧವರೇ, ದೇಶಾದ್ಯಂತ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಪ್ರಾರಂಭವಾಗಿದೆ. ಈ ಅಭಿಯಾನ ಜೂನ್ ತಿಂಗಳ 12 ತಾರೀಖಿನವರೆಗೆ ನಡೆಯುತ್ತದೆ. ಈ ಕುರಿತು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಂದ ರೈತರಿಗೆ ಸಂದೇಶ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಪ್ನೆ ಆಪ್ ಮೇ ಯಹ ಏಕ್ ಅನೋಖಿ ಪಹಲ್ ಹೈ. ಮಾನ್ಸೂನ್ ದಸ್ತಕ್ ದೇ ರಹಾ ಹೈ, ಖರೀಫ್ ಕೆ ಮೌಸಮ ಕಿ ತಯಾರಿ ಹೈ, ಔರ್ ಐಸೆ ಮೇ 12-15 ದಿನ ತಕ್ ದೇಶ ಕೆ ವೈಜ್ಞಾನಿಕೋ ಕಿ, ಎಕ್ಸ್ಪರ್ಟ್ಸ್ ಕಿ, ಅಧಿಕಾರಿಯೋ ಕಿ ಔರ್ ಪ್ರಗತಿಶೀಲ ಕಿಸಾನೋ ಕಿ 2,000 ಟೋಲಿಯಾ, 2,000 ಟೀಮೆ ಗಾಂವ್ ಗಾಂವ್ ಜಾ ರಹಿ ಹೈ. ಯೇ ಟೀಮೆ ದೇಶ ಕೆ 700 ಜಿಲ್ಲೋ ಕೆ ಕರೋಡೋ ಕಿಸಾನೋ ತಕ್ ಪಹುಂಚೇಗಿ. ಮೇ ದೇಶ ಕೆ ಸಭಿ ಕಿಸಾನೋ ಕೋ ಇನ್ ಟೀಮೋ ಮೇ ಶಾಮಿಲ್ ಸಭಿ ಸಾಥಿಯೋ ಕೋ ಇಸ್ ಮಹಾ ಅಭಿಯಾನ್ ಕೆ ಲಿಯೆ ಬಡೆ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಕೆ ಲಿಯೆ ಔರ್ ಕೃಷಿ ಕೆ ಉಜ್ವಲ ಭವಿಷ್ಯ ಕೆ ಲಿಯೆ ಬಹುತ್ ಬಹುತ್ ಶುಭಕಾಮನಾ ದೇತಾ ಹೂಂ. ಸಾಥಿಯೋ, ಹಮಾರೆ ಯಹಾಂ ಕೃಷಿ ಯೇ ರಾಜ್ಯೋ ಕಾ ವಿಷಯ ರಹಾ ಹೈ. ಸರ್ಕಾರಿ ವ್ಯವಸ್ಥಾ ಕೆ ತಹತ್ ಏಕ್ ಸ್ಟೇಟ್ ಸಬ್ಜೆಕ್ಟ್ ಹೈ. ಹರ್ ರಾಜ್ಯ ಅಪ್ನಿ ಅಪ್ನಿ ಕೃಷಿ ನೀತಿಯಾ ಬನಾತಾ ಹೈ, ಕಿಸಾನೋ ಕೆ ಹಿತ್ ಮೇ ಕದಮ್ ಉಠಾತಾ ಹೈ. ಲೇಕಿನ್ ಆಜ್ ತೇಜಿ ಸೆ ಬದಲ್ತೆ ಇಸ್ ಸಮಯ ಮೇ ಭಾರತ್ ಕಿ ಕೃಷಿ ಮೇ ಭಿ ವ್ಯಾಪಕ ಬದಲಾವ್ ಲಾನೆ ಕಿ ಜರುರತ್ ಹೈ. ಹಮಾರೆ ಕಿಸಾನೋ ನೆ ರಿಕಾರ್ಡ್ ಉತ್ಪಾದನ್ ಕರ್ಕೆ ಅನ್ನ ಕೆ ಭಂಡಾರ ಭರೆ ಹೈ. ಲೇಕಿನ್ ಅಬ್ ಮಾರ್ಕೆಟ್ ಭಿ ಬದಲ್ ರಹಾ ಹೈ ಔರ್ ಗ್ರಾಹಕ್ ಕಿ ಪ್ರಾಥಮಿಕತಾ ಭಿ ಬದಲ್ ಗಯಿ ಹೈ. ಐಸೆ ಮೇ ಹಮಾರಾ ಯೇ ವಿನಮ್ರ ಪ್ರಯಾಸ ಹೈ ಕಿ ಕಿಸಾನೋ ಕೋ ಭಿ ಔರ್ ರಾಜ್ಯೋ ಕಿ ಸರ್ಕಾರೋ ಕೋ ಭಿ ಔರ್ ಉನ್ಕೆ ಸಾಥ್ ಮಿಲ್ಕರ್ ಕೃಷಿ ವ್ಯವಸ್ಥಾವೋ ಮೇ ಬದಲಾವ್ ಲಾಯೆ. ಭಾರತ್ ಕಿ ಕೃಷಿ ಔರ್ ಆಧುನಿಕ ಕೈಸೆ ಹೋ ಇಸ್ ಪರ್ ಕಿಸಾನೋ ಕೆ ಸಾಥ್ ಬೈಠ ಕರ್ ಕೆ ವಿಚಾರ ವಿಮರ್ಶ ಹೋ. ಇಸ್ಲಿಯೇ ಇಸ್ ಅಭಿಯಾನ್ ಕೆ ತಹತ್ ಹಮಾರೆ ವೈಜ್ಞಾನಿಕೋ ಕಿ ಟೀಮ್ ಲ್ಯಾಬ್ ಸೆ ಲ್ಯಾಂಡ್

ಪೂರಿ ಟೀಮ್ ಕೋ ಸಭಿ ಕಿಸಾನೋ ಕೋ ಬಹುತ್ ಬಹುತ್ ಶುಭಕಾಮನೆ ಧನ್ಯವಾದ. ಕೇಳುಗರೆ, ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತ ಸಂದೇಶ ಪ್ರಸಾರವಾಯಿತು. ರೈತ ಬಾಂಧವರೇ, ಈಗ ಕೇಳೋಣ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಿಗಳಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಮಾಹಿತಿ. ಪ್ರಿಯ ಕಿಸಾನ್ ಬಹನೋ ಅವರ್ ಭಾಯಿಯೋ ನಮಸ್ಕಾರ. 29 ಮೈ ಸೇ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೇ ಕೃಷಿ ವೈಜ್ಞಾನಿಕ ಚಲಕರ್ ಖುದ್ ಆಪ್ಕೆ ಪಾಸ್ ಆಯಂಗೆ, ಆಪ್ಕೆ ಗಾಂವ್ ಆಯಂಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ವಾನಿ ಕಿ ಜರೂರತೋ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೇ ಆಪ್ಕೊ ಸಮಾಧಾನ ಭಿ ಬತಾಯಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕ್ನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೇ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನಕಾರಿ ನಹೀ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ, ಇಸ್ ಅಭಿಯಾನ ಸೇ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ್ ಬಢಾಯಿಯೆ, ಉತ್ಪಾದನ್ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ ಖೇತಿ ಕಿ ಔರ್ ಮಜಬೂತ್ ಕದಮ್. ಕ್ಯೋಂಕಿ ಜಬ್ ಖೇತಿ ವಿಕಸಿತ ಹೋಗಿ ತಭಿ ಸಾಕಾರ್ ಹೋಗಾ ವಿಕಸಿತ ಭಾರತ್ ಕಾ ಸಪ್ನಾ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ಕೇಳುಗರೆ, ಇದುವರೆಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಿಗಳಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಮಾಹಿತಿ ಪ್ರಸಾರವಾಯಿತು. ಈಗ ಕೇಳೋಣ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಗೀತೆ. ಲೇಕರ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ, ಕಿಸಾನೋ ಕೇ ದ್ವಾರ ಚಲೇ ಹಮ್ ಆಜ್, ಅಬ್ ಹೋಗಾ ಹರ್ ಕಿಸಾನ್ ಖುಶಹಾಲ್. ನಯಿ ತಕನೀಕೇ ಮಿಟ್ಟಿ ಔರ್ ಫಸಲ್ ಕೀ ಹೋ ಪಹಚಾನ್, ಉನ್ನತ ಬೀಜ ಸಹಿ ತರೀಕಾ, ಅಬ್ ನಾ ಪಡೇಗಿ ಮೌಸಮ್ ಕೀ ಮಾರ್, ಅಬ್ ಹೋಗಾ ಹರ್ ಕಿಸಾನ್ ಖುಶಹಾಲ್. ಚಲೋ ಕಿಸಾನೋ ವೈಜ್ಞಾನಿಕ ಆಯೆ ಆಪ್ಕೆ ದ್ವಾರ, ಹರ ಸವಾಲ್ ಕಾ ಮಿಲೇಗಾ ಜವಾಬ್, ಅಬ್ ಹೋಂಗಿ ನಾ ಫಸಲೇ ಖರಾಬ್, ಅಬ್ ಹೋಗಾ ಹರ್ ಕಿಸಾನ್ ಖುಶಹಾಲ್. ಕೆಬಿಕೆ ಔರ್ ಕೃಷಿ ವಿಭಾಗ ಲಾಯ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ, ಖೇತಿ ಕೋ ದೇ ನಯಿ ಉಡಾನ್, ಅಬ್ ಹೋಗಾ ಹರ್ ಕಿಸಾನ್ ಖುಶಹಾಲ್, ಅಬ್ ಹೋಗಾ ಹರ್ ಕಿಸಾನ್ ಖುಶಹಾಲ್. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಗೀತೆಯನ್ನು ಕೇಳಿದಿರಿ. ಈ ಅಭಿಯಾನ ಜೂನ್ ತಿಂಗಳ 12ನೇ ತಾರೀಕಿನವರೆಗೆ ನಡೆಯಲಿದೆ. ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಇರುವ ಕಾಫಿ ದರ ಹೀಗಿದೆ. ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಯಿಂದ 26,000 ರೂಪಾಯಿ, ಅರಬಿಕಾ ಚೆರಿ 14,000ರಿಂದ 15,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 20,000ರಿಂದ 20,500 ರೂಪಾಯಿ, ರೋಬಸ್ಟಾ ಚೆರಿ 10,700ರಿಂದ 11,500 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಸೋಮವಾರಪೇಟೆಯ ಯಶವಂತ್ ಅವರ ಪತ್ನಿ ಶೋಭಾ ಯಶವಂತ್ ಅವರು ಇಂದು ನಿಧನರಾಗಿದ್ದಾರೆ. 57 ವರ್ಷ ಪ್ರಾಯದ ಶೋಭಾ ಯಶವಂತ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸೋಮವಾರಪೇಟೆಯ ಸಾರ್ವಜನಿಕ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ಮರ ಈಗಾಗಲೇ ಮುಂಗಾರು ಸುರಾಗಿದ್ದು ಎಲ್ಲ ಹಂತದ ಅಧಿಕಾರಿಗಳಿಗ ಕೇಂದ್ರ ಸ್ಥಾನದಲ್ಲಿದ್ದು ಸಮನ್ವಯತೆಯಿಂದ ಕೆಲಸ ಮಾಡುವಂಗೆ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರ ಹಂಗೆ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ AS ಪೊನ್ನಣ್ಣವು ಸೂಚನೆ ಕೊಟ್ಟಳು. ಪೊನ್ನಪೇಟೆ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಇಂದು ನಡೆದ ವಿರಾಜಪೇಟೆ ಮತ್ತು ಪೊನ್ನಪೇಟೆ ತಾಲೂಕಿನ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವು ಮಾತಾಡಿದವು. ಹೆಚ್ಚಿನ ಮಳೆಯಿಂದಾಗಿ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ಉದಾರಾಗಿ ವರದಿ ನೀಡಿ ಮನೆ ಪರಿಹಾರ ಹಣ ಬಿಡುಗಡೆಗೆ ಕ್ರಮ ವಹಿಸುವಂಗೆ ಕಂದಾಯ ಪಂಚಾಯತ್ ರಾಜ್ ಲೋಕೋಪಯೋಗಿ ಅಧಿಕಾರಿಗಳಿಗೆ ಶಾಸಕರು ನಿರ್ದೇಶನ ನೀಡಿದ್ದು ಮುಂದಿನ ದಿನಗಳಲ್ಲಿ ವ್ಯಾಪಕ ಮಳೆ ಆಗ್ತಿರುವುದರಿಂದ ಕಂದಾಯ ಅರಣ್ಯ ಪೊಲೀಸ್ ಪಂಚಾಯತ್ ರಾಜ್ ಸೆಸ್ಕ್ ಗೃಹ ರಕ್ಷಕ ದಳ ಲೋಕೋಪಯೋಗಿ ಗ್ರಾಮೀಣಾಭಿವೃದ್ಧಿ ಇಂಜಿನಿಯರ್ಗ ಸೇರಿದಂಗೆ ಎಲ್ಲಾ ಹಂತದ ಅಧಿಕಾರಿಗ ಅಗತ್ಯ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಿ ಕೆಲಸ ಮಾಡೋಕೂತ ಸೂಚನೆ ಕೊಟ್ಟು ಪುರಸಭೆ ಪಟ್ಟಣ ಪಂಚಾಯಿತಿ ಹಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಕಸ ವಿಲೇವಾರಿನ ಸಮರ್ಪಕವಾಗಿ ನಿರ್ವಹಿಸೋಕು ಕಸ ವಿಲೇವಾರಿಗೆ ಜಾಗ ಕಾಯ್ದಿರಿಸೋಕು ಇಲ್ಲರೆ ಕಂದಾಯ ಇಲಾಖೆಗೆ ಮನವಿ ಮಾಡೋಕೂತ ಹೇಳ್ದು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ರಾಷ್ಟೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಅಂಗವಿಕಲರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಡಗು ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ತಂಬಾಕು ರೈತ ದಿನಾಚರಣೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಕಚೇರಿನ ಸಭಾಬಡಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ KM ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭ ಅವು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದ್ದು ಯುವಜನತೆ ತಂಬಾಕು ಎನ್ನುವ ವ್ಯಸನಕ್ಕೆ ಬಲಿಯಾಗಿ ತಮ್ಮ ಅಮೂಲ್ಯ ಜೀವನ ಹಾಳು ಮಾಡಿಕೊಳ್ತಿರುವುದು ಈ ವ್ಯಸನದಿಂದ ಮುಕ್ತರಕ್ಕೆ ಸಮಾಜ ತೆಗೆದುಕೊಳ್ಳಬೇಕಾದ ಜವಾಬ್ದಾರಿಗಳ ಬಗ್ಗೆ ಸಲಹೆ ನೀಡಿದ್ದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಶ್ರೀನಿವಾಸ್ BL ಅವು ವಿಶ್ವ ತಂಬಾಕು ರೈತ ದಿನಾಚರಣೆಯ ವಿಶೇಷತೆ ಮತ್ತು ರಾಷ್ಟೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಉದ್ದೇಶ ಮತ್ತು ಕಾರ್ಯವೈಖರಿಗಳ ಬಗ್ಗೆ ಹಂಗೆ ಕೋಟಾ ಕಾಯ್ದೆ 2003 ಬಗ್ಗೆ ತಿಳಿಸಿ ಇತ್ತೀಚಿನ ದಿನಗಳಲ್ಲಿ ಯುವಕರು ತಂಬಾಕು ಸೇವನೆಗೆ ಬಲಿಯಾಗ್ತಾ ಇದ್ದು ಇದರಿಂದ ಅನೇಕ

ಸುದ್ದಿಯ ವಿವರ. ದಂಡಾರ್ಥ 25-26 ಸಾಲರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇಂದೆಂಚ ಈ ತಿಂಗಳ 9 ಪಲಾಕ 10 ಶನಿವಾರ ಸಂತೆ ಕುಶಾಲನಗರ ಕೊಡ್ಲಿಪೇಟೆ ಸುಂಟಿಕೊಪ್ಪ ಶಾಂತಳ್ಳಿ ಪಿಂಗ ಸೋಮವಾರಪೇಟೆ ಹೋಬಳಿಯಲ್ಲಿ ನಡಪ. ನಾಳೆ ಕುಶಾಲನಗರ ಹೋಬಳಿರ ಹೆಬ್ಬಾಳೆ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ, ನಾಲಂಗ ಕೊಡ್ಲಿಪೇಟೆ ಹೋಬಳಿರ ಕೊಡ್ಲಿಪೇಟೆ ಪ್ಲಾಂಟೇಷನ್ ಕ್ಲಬ್ ಪಿಂಗ ಸುಂಟಿಕೊಪ್ಪ ರಾಮ ಮಂದಿರ ಸಭಾಭವನದಲ್ಲಿ, ಆರಂಗ ಶಾಂತಳ್ಳಿ ಹೋಬಳಿರ ಕೂತಿ ಸಮುದಾಯ ಭವನದಲ್ಲಿ, ಪಿಂಗ ಒಂಬದಾಂಗ ಸೋಮಾಪೇಟೆ ನೇರುಗಳಲ್ಲಿ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಪೊಲಾಕ 10 ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಬಾರ್ ನಡಪ. ಈ ಕಾರ್ಬಾರ್ಲ ಕೃಷಿ ವಿಜ್ಞಾನ ಕೇಂದ್ರ ಬೋರೆ ಸಂಶೋಧನಾ ಕೇಂದ್ರ ಹತ್ರ ವಿಜ್ಞಾನಿಯ ಇಲಾಖೆಯ ಅಧಿಕಾರಿಯ ಗ್ರಾಮ ಪಂಚಾಯಿತಿಗೆ ಖುದ್ದಾಯಿತು ಬಪ್ಪ. ರೈತಂಗ ಕೂಡಿ ಆಡಿತ ಕಾರ್ಬಾರ ಉಪಯೋಗತನ ಪಡೆದು ಸೋಮಾಪೇಟೆ ಸಹಾಯಕ ಕೃಷಿ ನಿರ್ದೇಶಕಂಗ ಅರಿಚಿಟ್ಟಿತು. ದಂಡಾರ್ಥ 25-26 ಕೊಡಗು ಜಿಲ್ಲೆ